ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ ಜಿ ಅಕ್ಷಿತ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,200 ರೂಪಾಯಿಂದ 26,200 ರೂಪಾಯಿಗಳು, ಅರೇಬಿಕಾ ಚೆರಿ 13,500 ರೂಪಾಯಿಂದ 14,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 16,700 ರೂಪಾಯಿಂದ 17,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,400 ರೂಪಾಯಿಂದ 10,300 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಸೇವಾ ಮಾಹಿತಿ. ಪೊನ್ನಂಪೇಟೆ ತಾಲೂಕು ಕಿರಗೂರು ಗ್ರಾಮತ್ರ ಗಾಂಡಂಗಡ ಹರೀಶ್ ಮುದ್ದಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 53 ವಯಸ್ಸಿನ ಗಾಡಂಗಡ ಹರೀಶ್ ಮುದ್ದಪ್ಪ ಅಂಡ ಅಕಿರಿ ಕಾರ್ಯ ನಾಳೆ ಮಜ್ಜನ 11 ಗಂಟೆಗೂ ಕಿರುಗೂರು ಗ್ರಾಮತ್ರ ಅಂಡ ಸ್ವಂತ ಮನೆಯಲ್ಲಿ ನಡಪ. ಗೋಣಿಕೊಪ್ಪ ಅತ್ತೂರು ಗ್ರಾಮತ್ರ ಖಂಡ್ರ ತಂಡ ಎಸ್ ಗಣಪತಿ ಗಪ್ಪು ಅಯ್ಯಂಗ ಇಂದು ಮರಣಪಟ್ಟಿತು. ಮೋಹನ್ ನಂಜಪ್ಪ ಅಯ್ಯಂಗಡಪ್ಪ 93 ವಯಸ್ಸಿನ ಖಂಡ್ರ ತಂಡ ಎಸ್ ಗಣಪತಿ ಅಯ್ಯಂಗಡ ಅಕಿರಿ ಕಾರ್ಯ ನಾಳೆ ಫಲಕ 11 ಗಂಟೆಗೆ ಅತ್ತರು ಗ್ರಾಮತ್ರ ಅಂಡ ಸ್ವಂತ ಮನೆಯಲ್ಲಿ ನಡಪ. ಚೇರಂಬಾಣೆಲು ವಾಸ ಇಂಜ ಅಜ್ಜಿನಂಡ ಪಾಪಣ್ಣ ಅಯ್ಯಂಗ ಇಂದು ಮರಣಪಟ್ಟಿತು. 97 ವಯಸ್ಸಿನ ಅಜ್ಜಿನಂಡ ಪಾಪಣ್ಣ ಅಂಡ ತಡಿನ ಚೇರಂಬಾಣೆಲುಳ್ಳ ಅಂಡ ಮನೆಯಲ್ಲಿ ಬೆಚ್ಚಿತು. ಆಖರಿ ಕಾರ್ಯ ನಾಳೆ ಮಜ್ಜಣ ಕೊಳಗದಾಳ ಗ್ರಾಮತ್ಲುಳ್ಳ ಒಕ್ಕತೂಟಂಗಳತ್ತ ನಡಪ. ವಿರಾಜಪೇಟೆ ತಾಲೂಕು ಹೊಸಕೋಟೆ ಗ್ರಾಮತ್ ವಾಸ ಇಂಜ ಅಮ್ಮಂಡ ಚಿನ್ನಪ್ಪ ಬಾಬು ಅಯ್ಯಂಗ ಇಂದು ಮರಣಪಟ್ಟಿತು. 66 ವಯಸ್ಸಿನ ಅಮ್ಮಂಡ ಚಿನ್ನಪ್ಪ ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜಣ ಹೊಸಕೋಟೆಯಲ್ಲುಳ್ಳ ಅಯ್ಯಂಡ ಸ್ವಂತ ಮನೆಯಲ್ಲಿ ನಡಪ. ಕಿಗ್ಗಾಲು ಗ್ರಾಮದ ಕೆಎಸ್ ಜಯರಾಮ್ ಅವರ ಮನೆಯಲ್ಲಿ ವಾಸವಿದ್ದ ಎಂಬಿ ಸುಂದರ ಅವರ ಪತ್ನಿ ದೇವಕಿ ಇಂದು ಮಧ್ಯಾಹ್ನ 1 ಗಂಟೆಗೆ ನಿಧನರಾಗಿದ್ದು 60 ವರ್ಷ ಪ್ರಾಯದ ದೇವಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕಿಗ್ಗಾಲು ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಡಾಕ್ಟರ್ ಪಾಗು ಹಳಕಟ್ಟಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಡ್ದು ಜುಲೈ ತಾರೀಕು 2ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಿನ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರಾದ ಡಾಕ್ಟರ್ ಮಂತರಗೌಡ, ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿನ ಪಡ್ಕಂಡ ದೀಪಾ ಬಸ್ತಿಯವು ಇಂದು ಸಂದರ್ಶನ ಕೊಡುಗೆಯತ್ತ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದು ಸಂದರ್ಶನದಲ್ಲಿ ಅವು ಮಾತಾಡಿ ದೇಶೀಯ ಸಾಹಿತ್ಯನ ಇಂಗ್ಲಿಷ್ ಭಾಷೆಗೆ ತಾದು ಮೂಲ ಕೃತಿನ ಬರೆಯುವಷ್ಟೇ ಮುಖ್ಯ ಆವುಟೂತ ಅಭಿಪ್ರಾಯನ ಪಟ್ಟು. ಇಂದು ನಡೆಸಿದ ಈ ಸಂದರ್ಶನ ಕಾರ್ಯಕ್ರಮ ಸದ್ಯಲೇ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಪ್ರಸಾರ ಆದೇತ ನಿಲಯದ ಕಾರ್ಯಕ್ರಮ ಮುಖ್ಯಸ್ಥರು ತಿಳಿಸಿಡೋ. ಜಿಲ್ಲೆಯಲ್ಲಿಡೀ ಆರಿದ್ರ ನಕ್ಷತ್ರದ ಮಳೆನ ಉಜಿತು ಕಮ್ಮಿಯಾಟು. ಇಂದು ಬೆಳಿಗ್ಗೆ 8:30 ಗಂಟೆಗೆ ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 4.72 mm ಸರಾಸರಿ ಮಳೆ ಬಿದ್ದುಟು ಮಡಿಕೇರಿ ತಾಲೂಕಿಗೆ 5.98 mm ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 1.20 mm, ಪೊನ್ನಂಪೇಟೆ ತಾಲೂಕಿಗೆ 7.41 mm, ಸೋಮಾರಪೇಟೆ ತಾಲೂಕಿಗೆ 8.30 mm, ಹಾಗೆ ಕುಶಾಲನಗರ ತಾಲೂಕಿಗೆ 0.70 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಜುಲೈ ತಾರೀಕು 5 ಪುನರಸು ನಕ್ಷತ್ರದ ಮಳೆ ಸುರಾದೆ. ಮಡಿಕೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರ ಮಡಿಕೇರಿ ಭಾಗಮಂಡಲ ನಾಪೋಕ್ಲು, ಇಲ್ಲಿ ರೈತರಿಗೆ ಬೇಕಾದ ಬೀಜ ಭತ್ತಗಾದ ಇಂಟಾನು, ತುಂಗಾ, ಕೆಂಪು ಹತ್ತಿರ ಮತ್ತು ಆರ್ಎನ್ಆರ್ ಬೀಜ ಭತ್ತಗಳ ಶೇಕಡ 50% ರಿಯಾಯಿತಿ ಕ್ರಯಲ್ಲಿ ಕೊಡ್ತಾವಳು. ಅವಶ್ಯವಿರುವ ರೈತರು ಈ ಕೇಂದ್ರಗಳ ಸಂಪರ್ಕ ಮಾಡಕ್ಕೆ. ಹಾಗೆ ಇಲ್ಲಿ ರೈತರಿಗೆ ಬೇಕಾದ ಕೃಷಿ ಯಂತ್ರಗಳ ಸಹ ಶೇಕಡ 50% ರಿಯಾಯಿತಿ ಕ್ರಯಲ್ಲಿ ಕೊಡ್ತಾವಳೋತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಕೊಡಗು ಜಿಲ್ಲೆಯಲ್ಲಿ ಕಟ್ಟಡ ಮತ್ತು ನಿರ್ಮಾಣ ಕಾಯ್ದೆ ನಡೆಯಲಿ ಸುಮಾರು 12,629 ಗಂಡು ಜನ, 2,658 ಹೆಣ್ಣು ಜನ ಹೆಸರನ್ನು ನೋಂದಾಯಿಸಿಕೊಂಡಳೋತ ಜಿಲ್ಲಾ ಕಾರ್ಮಿಕಾಧಿಕಾರಿ ಟಿ ಕಾವೇರಿಯವು ತಿಳಿಸಿಳು. ಜುಲೈ ತಾರೀಕು 3-14 ಮಟ ರಾಂಚಿಲಿ ನಡೆಯುವ 15 ಹಾಕಿ ಇಂಡಿಯಾ ಸಬ್ ಜೂನಿಯರ್ ಹೆಣ್ಮಕ್ಕಳ ವಿಭಾಗದ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2025 ಆಟಲಿ ಆಡಿಕೆ. ಜಿಲ್ಲೆನ 8 ಹಾಕಿ ಆಟಗಾರ್ತಿಗ ಆಯ್ಕೆಯಾಗಳು. ಕರ್ನಾಟಕ ತಂಡದ ನಾಯಕಿಯಾಗಿ ಜಿಲ್ಲೆನ ಅಚ್ಚಪಂಡ ಪರ್ಲಿನ್ ಪೊನ್ನಮ್ಮವು ಆಯ್ಕೆಯಾಗಳು. ಸೋಮರಪೇಟೆನ ಇನರ್ವಿಲ್ ಕ್ಲಬ್ ಮತ್ತು ಗೋಲ್ಡ್ನ ಕಡೆಯಿಂದ ನಾಳೆ ಜುಲೈ ತಾರೀಕು 1 1:30 ಅಲ್ಲಿನ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಕೊಡುವ 2024 ಸಾಲಿನ ವರ್ಷದ ಇನಾಮ್ ಪ್ರಕಟ ಔಟು. ಜಿಲ್ಲೆನ 10 ಪತ್ರಕರ್ತರು ಈ ಸಾಲದ ಇನಾಮ್ಗೆ ಆಯ್ಕೆಯಾಗಳು. ನಾಳೆ ಜುಲೈ ತಾರೀಕು 1 ಮಡಿಕೇರಿಪೇಟೆನ ಪತ್ರಿಕಾಭವನದಲ್ಲಿ ನಡೆಯುವ ಪತ್ರಿಕಾ ದಿನಾಚರಣೆ ಜಂಬರಲ್ಲಿ ಇವಕ್ಕೆ ಈ ಇನಾಮನ ಕೊಟ್ಟವೆ. ನಾಪೋಕುಲು ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ನ ಪದಾಧಿಕಾರಿಗಳ ಪದಗ್ರಹಣ ಜಂಬರ ನಾಳೆ ನಾಪೋಕುಲು ಕೊಡವ ಸಮಾಜದಲ್ಲಿ ಕ್ಲಬ್ನ ಅಧ್ಯಕ್ಷೆ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ನಾಡ್ದು ಜುಲೈ ತಾರೀಕು 2 ಬೆಳಿಗ್ಗೆ 11 ಮಧ್ಯಾಹ್ನ 12 ಮುಟ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಇದೆ. ಕಾರ್ಯಕ್ರಮದಲ್ಲಿ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗ ಆಹಾರ ಉದ್ದಿಮೆ ನೋಂದಣಿ ಪರವಾನಿಗೆ ತಕ್ಕಣುವ ಕುರಿತು, ಆಹಾರ ಉದ್ದಿಮೆದಾರರ ಜವಾಬ್ದಾರಿಗ ತೀನಿಗಳ ಮಾದರಿ ಪರೀಕ್ಷೆ, ಹಾಗೆ ಗುಣಮಟ್ಟ ಸರಿ ಇಲ್ಲದ ತೀನಿಗಳ ಮಾದರಿಗಳ ಕುರಿತು ತಕಣಿಕಾದ ಕ್ರಮಗ ಸೇರಿದಂಗೆ ಸುಮಾರು ವಿಷಯಗಳ ಕುರಿತು ಕೇಳುಗರ ಮಾಹಿತಿನ ತಕಣಕ್ಕೆ. ಕಾರ್ಯಕ್ರಮದಲ್ಲಿ ಜಿಲ್ಲೆನ ಆಹಾರ ಸುರಕ್ಷತಾ ಅಂಕಿತಾಧಿಕಾರಿ ಡಾಕ್ಟರ್ ಅನಿಲ್ ಧಾವನವು ಕೂಡಿಯಾಡಿ ಕೇಳುಗರಿಗೆ ಮಾಹಿತಿನ ಕೊಟ್ಟವೆ. ಕೇಳುಗರು ಮಾಹಿತಿನ ತಕಣಿಕೆ ಮಡಿಕೇರಿ ಆಕಾಶವಾಣಿನ 0827222258 ಇಲ್ಲರೆ 0827222819 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಕ್ಕೆ. ವಿರಾಜಪೇಟೆನ ವಿವೇಕ ಜಾಗೃತ ಬಳಗ ಹಾಗೆ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಇವರ ಕೂಡು ಕೂಟಲಿ ನಾಡ್ದು ಜುಲೈ ತಾರೀಕು 2 ಪಂಜರಪೇಟೆಯಲ್ಲಿರುವ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯಲ್ಲಿ ರಕ್ತದಾನ ಶಿಬಿರ ಸಾರ್ವಜನಿಕರಿಗೆ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ನಂಬೋಕೆ ಆಗ್ತಿಲ್ಲ, ಆದ್ರೂ ನಂಬಲೇಬೇಕು. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಯಾವುದೇ ಬಟ್ಟೆಗಳನ್ನ ಖರೀದಿಸುವಾಗ ಬೈ ಟೂ ಗೆಟ್ ಟೂ ಫ್ರೀ, ಜೀನ್ಸ್ ಪ್ಯಾಂಟ್ ಬೈ ಒನ್ ಗೆಟ್ ಒನ್ ಫ್ರೀ. ವಾವ್, ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾನಂತೂ ಇವತ್ತೇ ಹೋಗ್ತೀನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, 3rd ರೋಡ್ ಜಂಕ್ಷನ್, ವಿರಾಜಪೇಟೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಜಾಬ್ ಗ್ಯಾರಂಟಿಯ 1 ಶೆಫ್ ಕೋರ್ಸ್ ಇದೀಗ ಮಡಿಕೇರಿಯ ಅತಿಥಿ ವೃಕ್ಷ ಶಿಕ್ಷದಲ್ಲಿ. ಕ್ವಾಲಿಫಿಕೇಶನ್ 10th ಪಾಸ್. ವಿವರಗಳಿಗೆ ಕಾಲ್ ಮಾಡಿ 9353530686. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2 ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950753. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನಮ್ಮ ದೇಹದ ಆರೋಗ್ಯಕ್ಕೆ ನಾವು ಬಳಸುವ ಅಡುಗೆ ಎಣ್ಣೆ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗಾಗಿ ಪರಿಶುದ್ಧವಾದ ನೈಸರ್ಗಿಕವಾದ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಮರದ ಗಾಣದಿಂದ ತಯಾರಿಸಲಾದ ಎಣ್ಣೆಗಳನ್ನು ಬಳಸಿ ನಿಮ್ಮ ದೇಹದ ಆರೋಗ್ಯ ವೃದ್ಧಿಸಿಕೊಳ್ಳಿ. ಇಂಥ ಗುಣಮಟ್ಟದ ಕಡಲೆಕಾಯಿ, ಸೂರ್ಯಕಾಂತಿ ಮತ್ತು ಕೊಬ್ಬರಿ ಎಣ್ಣೆಗಳಿಗಾಗಿ ಬನ್ನಿ ಭೋಜನಾ ಪ್ರಿಯಾಸ್ ನಿಧಿ ಆಯಿಲ್ ಮಿಲ್, ಕೊಯ್ನೂರ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಜೂನ್ 16 ನಿಧನರಾದ ಕಟ್ಟೆಮಾಡು ಗ್ರಾಮ ಗುಡ್ಡೇರ ಭೀಮಯ್ಯ ದಾದಾ ಅವರ ತಿಥಿ ಕರ್ಮಾಂತರ ಜುಲೈ 1, ನಾಳೆ ಮಂಗಳವಾರ ಪೂರ್ವಾಹ್ನ 11 ಕಟ್ಟೆಮಾಡು ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯಂದಿರು, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಹಲೋ ಆತ್ಮೀಯ ಕೇಳುಗರೆ, ಜುಲೈ ತಿಂಗಳ 2 ಬುಧವಾರ ಬೆಳಗ್ಗೆ 11 12 ಗಂಟೆಯವರೆಗೆ ಪ್ರಸಾರವಾಗುವ ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಆಹಾರ ಉದ್ಯಮದ ನೋಂದಣಿ, ಪರವಾನಗಿ ಪಡೆಯುವ ಬಗ್ಗೆ, ಆಹಾರ ಉದ್ದಿಮೆದಾರರ ಜವಾಬ್ದಾರಿಗಳು, ಆಹಾರ ಮಾದರಿಗಳ ಪರೀಕ್ಷೆ, ಕಳಪೆ ಗುಣಮಟ್ಟದ ಆಹಾರ ಮಾದರಿಗಳ ಬಗ್ಗೆ ಕ್ರಮ, ಇಂತಹ ಹಲವು ವಿಷಯಗಳ ಬಗೆಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಧವನ್ ಅವರು ಕೇಳುಗರಿಗೆ ಮಾಹಿತಿ ನೀಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281299 STD ಕೋಡ್ 08272. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ, ಬೆಂಗಳೂರು. ಕೇಳಿ, ಇದೇ ಬುಧವಾರ ದಿನಾಂಕ 2 ಬೆಳಗ್ಗೆ 11 12 ಹಲೋ ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯನ್ ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಕೃಷಿ ಯಂತ್ರೋಪಕರಣಕ್ಕೆ ಅರ್ಜಿ ಹಾಕಿತ್ತು ಕರ್ನಾಟಕ ಸಬ್ ಜೂನಿಯರ್ ಹಾಕಿ ಕಳಿಕೂಟಕ್ಕೆ ಕೊಡಗರ 11 ಮುಡಿಕುಣ್ಯ. ಸುದ್ದಿರ ವಿವರ. 2025-26 ಸಾಲರ ಕೃಷಿ ಯಾಂತ್ರೀಕರಣ ಪಿಂಜ ಕೃಷಿ ಉತ್ಪನ್ನತ್ರ ಸಂರಕ್ಷಣೆ ಕಾರ್ಬಾರ್ಲ ಸಾಮಾನ್ಯ ವರ್ಗತ್ರ ರೈತಂಗಕ್ಕೆ ಶೇಕಡ 50% ಕಮ್ಮಿ ಕ್ರಯತ್ತು ಕೃಷಿ ಯಂತ್ರೋಪಕರಣ ಕುಟುವ ಇರಾದೆ ಉಳ್ಳ ರೈತಂಗಕ್ಕೆ ತಂಗಡ ವ್ಯಾಪ್ತಿರ ರೈತ ಸಂಪರ್ಕ ಕೇಂದ್ರ ಕುದ್ದಾಯ್ತು ಪೋಯಿತು. ಅಲ್ಲಿ ಕುಟುವ ಅರ್ಜಿನ ಪಡೆದಂಡ್ ಅರ್ಜಿರ ಕೂಡ RTC, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್, ಓರ್ ಫೋಟೋ, 100 ಚಾಪಾ ಕಾಗದ ದಾಖಲನ್ನ ಕೊಡ್ತಿತ್ತು. ಯೋಜನೆಯ ಉಪಯೋಗ ಪಡೆದೊಂದು ಸೋಮಾರ್ಪೇಟೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಂಗ ಕೊಟ್ಟಣಿತ್ತು. ಜಾರ್ಖಂಡ್ರ ರಾಂಚಿಲ್ ಜುಲೈ 3-14 ಹಾಕಿ ಇಂಡಿಯಾ ತರ ಆದನೆಲ್ಲ ನಡಪ 15 ಹಾಕಿ ಇಂಡಿಯಾ ಸಬ್ ಜೂನಿಯರ್ ಪೊಮ್ಮಕ್ಕಡ ಹಾಕಿ ಕಳಿಕೂಟತ್ಲೆ ಕರ್ನಾಟಕ ತಂಡತ್ಲೆ ಕೊಡಗರ 11 ಮೂಡಿ ಮಕ್ಕ ಕೂಡಿ ಆಡುವ ತಂಡತ್ರ ನಾಯಕಿ ಆಯ್ತು ಅಚ್ಚಪ್ಪಂಡ ಪರ್ಲೀನ್ ಪೊನ್ನಮ್ಮ, ಕಳಿಕರ್ತಿಯಳಾಯ್ತು ಚೆಯ್ಯಂಡ ತ್ರಿಷಾ ದೇಚಮ್ಮ, ಬಾರಿಯಂಡ ಬೊಳ್ಳಮ್ಮ, ಚಾರಂಡ ನೀಲಮ್ಮ, ಕೀತಿಯಂಡ ಪೂರ್ವಿ ಪೂವಮ್ಮ, ಮಚ್ಚಮಡ ವಿದ್ಯಾ ಪೊನ್ನಪ್ಪ, ಪೊರ್ಕೊಂಡ ಗ್ರೀಷ್ಮ ಪೊನ್ನಮ್ಮ, ಚೌರೀರ ಧನ್ಯಾ ಕಾವೇರಮ್ಮ, NL ಕೃತಿಕಾ, HN ಜೀವಿತ ಕೂಡಿಯಾಡುವ ತಂಡತ್ರ ಮ್ಯಾನೇಜರ್ ಆಯ್ತು ಕಂಬೀರಂಡ ರಾಕಿ ಪೂವಣ್ಣ ಕಾರ್ಬಾರ್ ಮಾಡುವ ದೇಶೀಯ ಸಾಹಿತ್ಯತ್ನ ಇಂಗ್ಲಿಷ್ ಭಾಷಾಂತರ ಮಾಡುವುದು ಮೂಲ ಕೃತಿರ ರಚನೆ ರಚ್ಚಕ್ಕೆ ಮುಖ್ಯವಾದದ್ದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ದೀಪಾ ಬಾಸ್ತಿ ಅಭಿಪ್ರಾಯಪಟ್ಟತ್ತು. ಅಯ್ಯಂಗ ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಸಂದರ್ಶನ ಕೊಡ್ತಿತ್ತು ತಕ್ಕ ಬರ್ದತ್ತು. ಈ ಸಂದರ್ಶನ ಆಪಚ್ಚಕ್ಕೂ ಬೇರೆಯ ಪ್ರಸಾರ ಅಪ್ಪಂದರಂಜಿ ಬಂದಿತ್ತು. ಅಲ್ಪಸಂಖ್ಯಾತಂಗಡ ನಿರ್ದೇಶನಾಲಯ ಬ್ಯಾಂಗ್ಳೂರ್ನ ಆದನೆಲ್ಲ ದಂಡಾರ್ಥ 25-26 ಸಾಲರ ಅಲ್ಪಸಂಖ್ಯಾತ ಮುಸ್ಲಿಂ ಸಿಖ್ ಪಾರ್ಸಿ ಜೈನ ಬೌದ್ಧ ಸಮುದಾಯತ್ರ ಕಾನೂನು ಪದವೀಧರಂಗಕ್ಕೆ ಪೆದಪೋನ ವಕೀಲಂಗಳುಂಡು ತರಬೇತಿ ಕೊಡುಪಕ್ಕೆ ತಿಂಗಕ್ಕೆ 5,000 ತರಬೇತಿ ಪಣಕ್ಕೆ ಅರ್ಹ ಅಭ್ಯರ್ಥಿಗಳುಂಡು ಅರ್ಜಿ ಹಾಕಿತ್ತು. ಅರ್ಜಿ ಇಡುವಕ್ಕೆ ಬಪ್ಪ ಜುಲೈ ತಿಂಗಳ 31 ಹಾಕಿರಿ ನಾಳು. ಅರ್ಹ ವಿವರಕ್ಕೆ ಇರಾದೆ ಉಳ್ಳವು ಜಿಲ್ಲಾ ಅಲ್ಪಸಂಖ್ಯಾತ ಇಲಾಖೆ ಕಚೇರಿಯಲ್ಲಿ ಕೋಟರಿಯಲ್ಲೊಂದು ಅಲ್ಪಸಂಖ್ಯಾತಂಗಡ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅರಿಚಿಟ್ಟಿತು. ಕೊಡವ ಜನಾಂಗತ್ರ ಮೂಲ ಸಂಸ್ಥೆ ಅಖಿಲ ಕೊಡವ ಸಮಾಜತ್ರ 46ನೇ ಮಹಾಸಭೆ ಇದೇ ಜುಲೈ 20